50 languages. 49. Nalavattombattu. Ar-Riyad. Kreedegalu. Hal tumarisu ar-Riyad? Neenu vyayama maduttiya? Naam. علي أن أتحرك. هودو ننكي سوالبا ويايما بيكو. أنا عضو في ناد رياضي. نانو غندو كريدا سنغدا سدستيا. إننا نلعب كرة القدم. ناو كالچندو آتا آدتتے. وأحيانا نسبح. ಕೆಲವೊಮ್ಮೆ ನಾವು ಈಜಾಡುತ್ತೇವೆ. ಔ ನರ್ಕಬ್ ಅದ್-ದರಾಜ. ಅಥವಾ ನಾವು ಸೈಕಲ್ ಹೊಡೆಯುತ್ತೇವೆ. ಫಿ ಮದೀನತಿನಾ ಮಲ್ಅಬುನ್ ಲಿಕರತಿಲ್ ಕದಮ್. ನಮ್ಮ ಊರಿನಲ್ಲಿ ಒಂದು ಫುಟ್ಬಾಲ್ ಮೈದಾನ ಇದೆ. ವ ಹುನಾಕ ಐದನ್ ಮಸ್ಬಹುನ್ ಮಾ ಹಮ್ಮಾಮಿನ್ ಬುಖಾರಿ. ಅಲ್ಲಿ ಸೋನಾ ಇರುವ ಒಂದು ಈಜುಕೊಳ ಕೂಡ ಇದೆ. وهناك ايضا ملعب للجولف. ಒಂದು ಗಾಲ್ಫ್ ಮೈದಾನ ಸಹ ಇದೆ. ما يعرض في التلفاز؟ ಟಿವಿಯಲ್ಲಿ ಏನು ಕಾರ್ಯಕ್ರಮ ಇದೆ? حاليا لعبة كرة القدم. ಈಗ ಒಂದು ಫುಟ್ಬಾಲ್ ಪಂದ್ಯದ ಪ್ರದರ್ಶನ ಇದೆ. ಅಲ್ ಫರೀಕ್ ಅಲ್ ಅಲ್ಮಾನಿ ಯಲಾಬು ಜಿದ್ದ ಅಲ್ ಇಂಗ್ಲೀಜಿ. ಜರ್ಮನ್ ತಂಡ ಇಂಗ್ಲೆಂಡ್ ತಂಡದ ವಿರುದ್ಧ ಆಡುತ್ತಿದೆ. ಮನ್ ಯರ್ಬಹ್? ಯಾರು ಗೆಲ್ಲುತ್ತಾರೆ? ಲಾ ಅದ್ರಿ. ನನಗೆ ಗೊತ್ತಿಲ್ಲ. في الوقت الحاضر متعادلان. ಸದ್ಯಕ್ಕೆ ಯಾವ ತಂಡಕ್ಕೂ ಮುನ್ನಡೆ ಇಲ್ಲ. الحكم بلجيكي. ತೀರ್ಪುಗಾರ ಬೆಲ್ಜಿಯಂ ದೇಶದವರು. هناك الان ركله جزاء. ಈಗ ಪೆನಾಲ್ಟಿ ಒದೆತ. هدف 1-0. ಗೋಲ್ 1-0. يرجى زيارة موقعنا على الإنترنت www.50languages.com للاطلاع على كتبنا وتحميل آخر الإصدارات منها.